ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬೀಮಾ ಯೋಜನೆಯಲ್ಲಿ ನೋಂದಾಯಿತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಟಾ ಇದ್ದೆ ಅಶ್ಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಆಶಕ್ಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳೆ ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ಗೋಡಂಬಿ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಗೋಡಂಬಿ ಬೇಸಾಯ ಒಂದು ಕ್ರಮಗಳ ಬಗ್ಗೆ, ಅಂದ್ರೆ ಈ ಗೋಡಂಬಿ ಬೇಸಾಯ ಯಾವ ರೀತಿ ಮಾಡಬಹುದು, ಎಲ್ಲಿ ನಮಗೆ ವಾತಾವರಣ ಅನುಕೂಲ ಇರುತ್ತೆ, ಮತ್ತೆ ಯಾವ್ಯಾವ ತಳಿಗಳಿರ್ತವೆ, ಮತ್ತೆ ಯಾವ ಒಂದು ವಿಧಾನದಲ್ಲಿ ನಾವು ಈ ಗೋಡಂಬಿ ಬೇಸಾಯ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ ಜೊತೆಗಿದ್ದಾರೆ ಹಿರಿಯೂರು ಬೊಬ್ಬರ್ ಫಾರ್ಮ್ ನಲ್ಲಿರುವಂತಹ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಆಗಿರುವ ಡಾಕ್ಟರ್ ಸಿಎಸ್ ಕಾರ್ತಿಕ್ ಅವರು. ನಮಸ್ಕಾರ ಕಾರ್ತಿಕ್ ಅವರಿಗೆ. ನಮಸ್ಕಾರ ಸರ್. ತಾವು ಈ ಸುಧಾರಿತ ಗೋಡಂಬಿ ಬೇಸಾಯ ಯಾವ ರೀತಿ ಮಾಡಬಹುದು ನಮ್ಮ ರೈತರು, ಅದ್ರ ಬಗ್ಗೆ ಇವತ್ತು ಮಾಹಿತಿ ತಿಳಿಸ್ಕೊಡಿ. ಅದು ನಮ್ಮ ರಾಜ್ಯದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿರ್ಬೋದು, ಎಲ್ಲೆಲ್ಲಿ ಈ ಗೋಡಂಬಿ ಬೇಸಾಯ ಹೆಚ್ಚಾಗಿ ಗೋಡಂಬಿನ ಬೆಳೀತಾರೆ ಅದ್ರ ಬಗ್ಗೆ ಹೇಳಿ. ಈ ಗೋಡಂಬಿ ಅಥವಾ ಗೇರು ಅಂತ ನಾವೇನು ಹೇಳ್ತೀವಿ, ಇದರ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಅನಕಾರ್ಡಿಯಂ ಆಕ್ಸಿಡೆಂಟೇಲ್ ಅಂತ ಹೇಳ್ತೀವಿ. ಇದು ಕೌಟುಂಬಿಕ ಸೇರಿರುವಂತದ್ದು. ಇದು ಅನಕಾರ್ಡಿಯೇಸಿ, ಈಗೇನು ನಾವು ಮಾವು ಒಂದು ಉತ್ತಮವಾದಂತಹ ಹಣ್ಣು ಬೆಳೆ, ಇದರ ಕುಟುಂಬಕ್ಕೆ ಇದು ಸೇರಿರ್ತದೆ. ಆಮೇಲೆ ಇದು ಬೆಳೆಯುವಂತಹ ಸೂಕ್ತವಾದ ಪ್ರದೇಶ ನಾವು ಯಥೇಚ್ಛವಾಗಿ ನೋಡಬಹುದು. ಈಗ ನಾವು ಮಂಗಳೂರು, ಪುತ್ತೂರು, ದಕ್ಷಿಣ ಕನ್ನಡ ಆಗಿರ್ಬೋದು, ಅದೇ ರೀತಿ ನಾವು ಇದೇ ಒಂದು ಡ್ರೈ ಏರಿಯಾ, ಏನು ಒಣ ಕೃಷಿ ಬೇಸಾಯ ಮಾಡ್ತೀವಲ್ಲ, ಅಂತ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಗೇರು ಅಥವಾ ಗೋಡಂಬಿನ ಬೆಳಿಬಹುದಾಗಿರುತ್ತೆ. ನಾವು ಈ ಗೋಡಂಬಿ ಒಂದು ಇತಿಹಾಸಕ್ಕೆ ಹೋದ್ರೆ, ಇದು ಒಂದು 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಅವರು ಗೋವಾದಿಂದ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಕೇರಳ ಗಡಿ ಜಿಲ್ಲೆಗಳಲ್ಲಿ ಇದನ್ನ ವೈಜ್ಞಾನಿಕವಾಗಿ ಅವಾಗ ತಂದು ಕೊಟ್ಟಿರ್ತಾರೆ. ಅವತ್ತಿಂದ 19ನೇ ಶತಮಾನದವರೆಗೂ ಇದು ಒಂದು ನೆಗ್ಲೆಕ್ಟೆಡ್, ಅಂದ್ರೆ ಯಾವುದೇ ಒಂದು ಉಪಯೋಗ ಇಲ್ಲದೆ ಇರೋ ಅಂತ ಬೆಳೆ ಅಂತಾನೆ ಎಲ್ಲಾ ರೈತ ಬಾಂಧವರು ತಿಳ್ಕೊಂಡಿರ್ತಾರೆ. ಆದ್ರೆ ಇದರಲ್ಲಿ ಒಂದು ಯಥೇಚ್ಛವಾದ ಬೆಳೆಯನ್ನು ತಗೋಬಹುದು. ಹಾಗೆ ಇದರ ಒಂದು ನ್ಯೂಟ್ರಿಷನಲ್ ಇಂಪಾರ್ಟೆನ್ಸ್, ಅಂದ್ರೆ ಏನು ನಾವು ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆ ಒಂದು ಹಣ್ಣು ಆಗಿರುತ್ತೆ ಇದು. ಇದು ಇಂಗ್ಲಿಷ್ ಅಲ್ಲಿ ವಂಡರ್ ನಟ್ ಅಂತಾನೆ ಹೇಳ್ತೀವಿ ನಾವು, ಯಾಕಂದ್ರೆ ಒಂದು 47% ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ಏನು ನಾವು ಇವತ್ತೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಕೇಳ್ತಾ ಇದೀವಿ, 47% ಅನ್ಸ್ಯಾಚುರೇಟೆಡ್ ಅಂದ್ರೆ ಇದು ತುಂಬಾ ಒಂದು ಒಳ್ಳೆಯ ಕೊಬ್ಬಿನಾಂಶ ಒಂದು ಮನುಷ್ಯನ ದೇಹಕ್ಕೆ 47% ಇರುತ್ತೆ. ಹಾಗೆಯೇ ಪ್ರೋಟೀನ್ 21% ಇರುತ್ತೆ. ಹಾಗೆ ಕಾರ್ಬೋಹೈಡ್ರೇಟ್ಸ್, ನಾವೇನು ಅಂಶ ಸಕ್ಕರೆ ಅಂಶಗಳು ಅಂತ ಹೇಳ್ತೀವಲ್ಲ ಒಳ್ಳೆಯ ಸಕ್ಕರೆ ಅಂಶ, ಅದು 22% ಇರುತ್ತೆ. ಹಂಗಾಗಿ ಇದು ಬಹಳ ಒಂದು ಒಳ್ಳೆಯ ಒಂದು ಹಣ್ಣು ಆಹಾರ ಅಥವಾ ನಮ್ಮ ಮನುಷ್ಯನ ದೇಹಕ್ಕೆ. ಹಾಗೆ ಇದನ್ನ ಬೆಳೆಯುವ ಪ್ರದೇಶಗಳು ಅಂದ್ರೆ ನಾನು ಆಗ್ಲೇ ಹೇಳಿದೆ, ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರಪ್ರದೇಶ, ಹಾಗೆಯೇ ನಮ್ಮ ಪಕ್ಕದ ರಾಜ್ಯ ಕೇರಳ, ಆಮೇಲೆ ಇನ್ನು ನಾವು ಮೇಲಕ್ಕೆ ಹೋದ್ರೆ ಒರಿಸ್ಸಾ, ಪಶ್ಚಿಮ ಬಂಗಾಳ, ಆಮೇಲೆ ಯಥೇಚ್ಛವಾಗಿ ಈಶಾನ್ಯ ರಾಜ್ಯಗಳು ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ, ಇಲ್ಲೆಲ್ಲ ಬಹಳ ಯಥೇಚ್ಛವಾಗಿ ಬೆಳೀತಾರೆ. ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ನಾವು ಮಂಗಳೂರು, ಪುತ್ತೂರು, ದಕ್ಷಿಣ ಕನ್ನಡ ಆಗಿರ್ಬೋದು, ಶಿವಮೊಗ್ಗದ ಭಾಗಗಳಲ್ಲಿ, ಹಾಗೆಯೇ ನಾವು ಇಲ್ಲಿ ಒಣ ಕೃಷಿ ಬೇಸಾಯಕ್ಕೆ ಹೋದ್ರೆ ಕೋಲಾರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಹಾಗೆಯೇ ಇಲ್ಲೂ ಸಹ ಚಿತ್ರದುರ್ಗ, ಈಗ ಚಳ್ಳಕೆರೆ, ಇಲ್ಲೆಲ್ಲ ಇದು ಬಹಳ ಯಥೇಚ್ಛವಾಗಿ ಬೆಳೆಯುವಂತಹ ಬೆಳೆ ಆಗಿರುತ್ತದೆ. ಆಮೇಲೆ ನಾವು ವಿಶ್ವ ಮಟ್ಟದಲ್ಲಿ ನೋಡಿದ್ರೆ ಈ ತಾನ್ಝೀನಿಯಾ, ವೆನೆಜುವೆಲಾ, ಬ್ರೆಜಿಲ್ ಇಂಥ ದೇಶಗಳಲ್ಲಿ ಇದನ್ನ ಬಹಳ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ನಮ್ಮ ದೇಶದಲ್ಲಿ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಿರ್ತಾರೆ. ಹಾಗೆಯೇ ಇದರ ಉತ್ಪಾದನೆ ಬಂದ್ಬಿಟ್ಟು 6.92 ಲಕ್ಷ ಟನ್, ಇದು ನಮ್ಮ ದೇಶದ ಒಂದು ಉತ್ಪಾದನೆ ಆಗಿರುತ್ತೆ. ಈಗ ತಾವು ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ದಕ್ಷಿಣ ಕನ್ನಡ ಮತ್ತೆ ಪುತ್ತೂರು ಈ ಕಡೆ ಕೆಲವು ಭಾಗಗಳಲ್ಲೇ ಬೆಳೀತಾರೆ ಅಂತ. ಇದಕ್ಕೆ ಯಾವ ರೀತಿಯ ವಾತಾವರಣ, ಎಂತ ವಾತಾವರಣ ಬೇಕು ಅಂದ್ರೆ ತಾಪಮಾನ ಎಷ್ಟಿದ್ರೆ ಅನುಕೂಲ, ಮತ್ತೆ ವಾತಾವರಣ ಅದಕ್ಕೆ ನೀರು ಯಾವ ಪ್ರಮಾಣದಲ್ಲಿ ಇರಬೇಕಾಗತ್ತೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗುತ್ತಾ? ಖಂಡಿತವಾಗ್ಲೂ ಇದಂತೂ ಒಳ್ಳೆಯ ಪ್ರಶ್ನೆ. ಇದರ ಹವಾಮಾನಕ್ಕೆ ಬಂದ್ರೆ ಇದೊಂದು 15-35 degrees, ಇದಕ್ಕೆ ಒಂದು ಬಹಳ ಸೂಕ್ತವಾಗಿ ಹೊಂದ್ಕೊಳ್ಳುತ್ತೆ. ಅದ್ರ ನಂತರ ಆದ್ರೆ 45 degrees ತಾಪಮಾನವರೆಗೂ ಆರಾಮಾಗಿ ಇದೊಂದು ಬೆಳೆಯುವಂತಹ ಬೆಳೆ ಆಗಾಗಿರೋದ್ರಿಂದ ಇದು ಕಡಿಮೆ ತಾಪಮಾನಕ್ಕೆ ಇದನ್ನು ಹೊಂದ್ಕೊಳ್ಳಲ್ಲ. ಎಲ್ಲಿ ಯಥೇಚ್ಛವಾಗಿ ತಾಪಮಾನ ಇರುತ್ತೆ, ಯಥೇಚ್ಛವಾಗಿ ಆದ್ರತೆ, ನಾವೇನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವೋ ಅಲ್ಲೂ ಸಹ ಇದೊಂದು ಯಥೇಚ್ಛವಾಗಿ ಬೆಳಿಬಹುದಾಗಿರುತ್ತೆ. ಹಾಗೆಯೇ ರಸಸಾರ, ಮಣ್ಣಿನ ರಸಸಾರ ಬಂದ್ಬಿಟ್ಟು, ಯಾಕಂದ್ರೆ ಇದು ನಮ್ಮ ದೇಶಕ್ಕೆ ನಾನು ಹೇಳಿದೆ ನಿಮ್ಗೆ ಅವಾಗ್ಲೇನೆ, ಪೋರ್ಚುಗೀಸರು 16th century ತಂದುಕೊಟ್ಟಿದ್ದು. ಅವತ್ತು ಇದನ್ನು ಕೇವಲ ಮಣ್ಣಿನ ಸವಳತೆಯನ್ನು ಉಪಯೋಗಿಸಕ್ಕೆ ಮಾತ್ರ ಒಂದು ಸಮುದ್ರ ತೀರದಲ್ಲಿ ಬೆಳೀತಾ ಇದ್ರು. ಹಂಗಾಗಿ ಮಣ್ಣಿನ ಒಂದು ನಾವು ಗುಣಮಟ್ಟ ನೋಡ್ಕೋಬೇಕು ಅಂದ್ರೆ ರಸಸಾರ ಕಡಿಮೆ ಇದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಬೆಳೆಯನ್ನು ಬೆಳಿಬಹುದಾಗತ್ತೆ. ಆದ್ರತೆ ಹಾಗೂ ತಾಪಮಾನ ಒಂದು 45 degrees ವರೆಗೂ ಇದು ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಎಲ್ಲಿ ಕಡಿಮೆ ಮಳೆ ಇರುತ್ತೆ, ಎಲ್ಲಿ ಕಡಿಮೆ ಚಳಿ ಆತರ ಪ್ರದೇಶಗಳಿರುತ್ತೆ, ಅಲ್ಲಿ ಒಂದು ಯಥೇಚ್ಛವಾಗಿ ಇದು ಒಂದು ಗುಣಮಟ್ಟದ ಒಂದು ಗೇರು ಬೆಳೆಯನ್ನು ನಾವು ಬೆಳಿಬಹುದಾಗಿರುತ್ತದೆ. ಈಗ ತಾವು ಹೇಳೋ ಪ್ರಕಾರ ಚಿತ್ರದುರ್ಗ, ದಾವಣಗೆರೆ, ಈಗ ಹಿರಿಯೂರು ಇರ್ಬೋದು, ಚಳ್ಳಕೆರೆ ಇರ್ಬೋದು, ಮೊಳಕಾಲ್ಮೂರು ಇರ್ಬೋದು, ಮತ್ತೆ ದಾವಣಗೆರೆ ಜಿಲ್ಲೆ ಜಗಳೂರು, ಚನ್ನಗಿರಿ, ಈ ಕಡೆ ಎಲ್ಲ ಒಳ್ಳೆಯ ವಾತಾವರಣ ಇದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಗೋಡಂಬಿ ಬೆಳಿಲಿಕ್ಕೆ, ಇನ್ನು ಗೋಡಂಬಿ ಬೆಳಿಬೇಕಂತ ಮನಸ್ಸು ಮಾಡಿದರೆ ಯಾವ್ಯಾವ ತಳಿಗಳು ನಮ್ಮ ರೈತರಿಗೆ ಲಭ್ಯ ಇವೆ, ಈ ಭಾಗದಲ್ಲಿ ಯಾವ ತಳಿಗಳು ಬೆಳೆದ್ರೆ ಸೂಕ್ತ, ಅದರ ಬಗ್ಗೆ ಹೇಳಿ. ನಾನು ಹೇಳ್ದಂಗೆ ಇದು ಒಂದು ಖುಷ್ಕಿ ಬೇಸಾಯ ಅಥವಾ ಒಣಕೃಷಿ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದಂತ ಬೆಳೆ ಆಗಿರುತ್ತೆ ಇದು. ನಾವು ಅದೇ ರೀತಿ ತಳಿಗಳ ವಿಷಯಕ್ಕೆ ಬಂದ್ರೆ ನಾವು ಏನು ಗೇರು ನಿರ್ದೇಶನಾಲಯ ಪುತ್ತೂರು ದಕ್ಷಿಣ ಕನ್ನಡದಲ್ಲಿ ಇದೆಯಲ್ಲ, ಅದು ಒಂದು ನಮ್ದೊಂದು ಬಹಳ ಉನ್ನತ ಮಟ್ಟದ ಒಂದು ಸೈಂಟಿಫಿಕ್ ಆರ್ಗನೈಸೇಷನ್ ಅದು. ಅಲ್ಲಿಂದ ಸುಮಾರು ತಳಿಗಳು ನಮ್ಮ ಕರ್ನಾಟಕಕ್ಕೆ ಸೂಕ್ತವಾದಂತ ಮೋಸ್ಟ್ ನಾವೇನು ಪ್ರಾಮಿಸಿಂಗ್ ಅಂದ್ರೆ ಒಂದು ಅತ್ಯಂತ ಸೂಕ್ತವಾದ ತಳಿಗಳನ್ನ ಆ ಗೇರು ನಿರ್ದೇಶನಾಲಯ ಪುತ್ತೂರಿಂದ ಬಿಡುಗಡೆಗೊಳಿಸಿರುತ್ತಾರೆ. ಅಂತ ತಳಿಗಳನ್ನ ನೋಡ್ಕೊಂಬಂದ್ರೆ ಉಲ್ಲಾಳ, ಉಲ್ಲಾಳ ಸೀರೀಸ್ ಅಂತಾನೆ ಇದಾವೆ. ಅದು ಉಲ್ಲಾಳ 1, ಉಲ್ಲಾಳ 2, ಉಲ್ಲಾಳ 3, ಉಲ್ಲಾಳ 4, ಉಲ್ಲಾಳ 5. ಹಾಗೆಯೇ ನಾವು ಇಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಧ್ಯದಲ್ಲಿ ಬರುವಂತ ಚಿಂತಾಮಣಿ, ಚಿಂತಾಮಣಿಯಲ್ಲೂ ಸಹ ಒಂದೆರಡು ತಳಿಗಳನ್ನ ಬಿಡುಗಡೆಗೊಳಿಸಿರುತ್ತಾರೆ. ಚಿಂತಾಮಣಿ 1, ಚಿಂತಾಮಣಿ 2. ಹಾಗೆಯೇ ನಾವು ಇಲ್ಲಿ ನಮ್ಮ ಚಿತ್ರದುರ್ಗ ಆಗಿರ್ಬೋದು, ಈ ಡ್ರೈ ರೀಜನ್ಸ್ ಒಂದು ಒಣ ಬೇಸಾಯಕ್ಕೆ ಉಲ್ಲಾಳ 2 ಅಥವಾ ಉಲ್ಲಾಳ 4, ಹಾಗೆಯೇ ಚಿಂತಾಮಣಿ 2, ಈ ತಳಿಗಳು ಅತ್ಯಂತ ಸೂಕ್ತವಾಗಿ ಇಲ್ಲಿ ತಮ್ಮ ಆರೋಗ್ಯ ಒಂದು ಕಾಪಾಡಿಕೊಂಡು ಒಂದು ಗುಣಮಟ್ಟವಾದಂತಹ ಒಂದು ಬೆಳೆಗಳನ್ನು ಬೆಳೆಯಲು ಅತ್ಯಂತ ಸೂಕ್ತವಾಗಿರುತ್ತೆ ಈ ತಳಿಗಳು. ಈಗ ತಾವು ಹೇಳ್ದಂಗೆ ಈ ಗೇರು ಅಥವಾ ಗೋಡಂಬಿ ಬೇಸಾಯ ಮಾಡ್ಬೇಕಂದ್ರೆ ಈಗ ಹೊಸದಾಗಿ ಪ್ರಾರಂಭ ಮಾಡ್ಬೇಕಾಗತ್ತೆ, ಈ ಭಾಗದವರು ಆ ಸಸಿಗಳು ಹೇಗೆ ಸಿಗ್ತವೆ, ಸಸಿನ ನಾಟಿ ಮಾಡೋದು ಯಾವ ರೀತಿ ಮಾಡ್ಬೇಕಾಗತ್ತೆ, ಅಂದ್ರೆ ಯಾವ ಒಂದು ವಿಧಾನದಲ್ಲಿ ಇವುಗಳನ್ನ ನಾಟಿ ಮಾಡಿದ್ರೆ ಚೆನ್ನಾಗಿ ಫಸಲು ಬರುತ್ತೆ ಅನ್ನೋದು? ಖಂಡಿತವಾಗ್ಲೂ, ಯಾಕಂದ್ರೆ ಇದು ಒಂದು ಪೆರಿನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು, ಬಹುವಾರ್ಷಿಕ ಬೆಳೆ. ಇದು ಒಂದು ಹತ್ತತ್ರ ಒಂದು 50-60 years ಕಾಲ ಒಂದೇ ಭೂಮಿಯಲ್ಲಿ ಒಂದೇ ಜಮೀನಿನಲ್ಲಿ ಉಳಿತಿರುತ್ತೆ. ಹಾಗಾಗಿ ಸಸಿಗಳ ಆಯ್ಕೆ ಹಾಗೂ ಸಸಿಗಳ ಬೆಳೆಸುವ ವಿಧಾನ ಅತ್ಯಂತ ಒಂದು ಇಂಪಾರ್ಟೆಂಟ್ ಘಟ್ಟ, ಮಹತ್ವದ ಘಟ್ಟ ಅಂತ ಹೇಳ್ಬೇಕಾಗತ್ತೆ. ನಾವು ಏನು ಹಳೆ ನಾನು ಹೇಳ್ದಂಗೆ 19th century ಇದು ನಮ್ಗೆ ಗೊತ್ತಿದ್ರು ಸಹ, ಯಾಕಂದ್ರೆ ಅವಾಗ ಬೀಜದಿಂದ ಸಸಿಗಳನ್ನ ಬೆಳೆಯೋರು, ಅದು ತುಂಬಾ ಒಂದು ಆ ಕಡೆ ಈ ಕಡೆ ಅಂದ್ರೆ ಇಳುವರಿ ಕಡಿಮೆ ಆಗೋದು, ರೋಗ ರುಜಿನಗಳಿಗೆ ಬಹಳ ಒಂದು ಇದಾಗೋದು, ಆತರ ಇದ್ದಿದ್ರಿಂದ ಈ ಗೇರು ನಿರ್ದೇಶನಾಲಯ ಆಗಿರ್ಬೋದು ಪುತ್ತೂರಲ್ಲಿರೋದು, ಹಾಗೆ ತುಂಬಾ ಒಂದು ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಅವರು ಇದರ ಸಸಿಗಳ ಬೆಳೆಸುವ ವಿಧಾನ ಅದು ಅಂದ್ರೆ ನಾವು ಕಸಿ ಮಾಡೋದು, ವೀನಿಯರ್ ಗ್ರಾಫ್ಟಿಂಗ್ ಅಥವಾ ಸಾಫ್ಟ್ ವುಡ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಕಸಿ ಮಾಡೋದು. ಅದು ಅತ್ಯಂತ ಸೂಕ್ತವಾದಂತ ಒಂದು ವಿಧಾನ ಈ ಗೇರು ಸಸಿಗಳನ್ನ ಬೆಳೆಸೋದಿಕ್ಕೆ. ಅದು ನಿಮ್ಗೆಲ್ಲ ಗೊತ್ತಿರುವ ಹಂಗೇನೆ ನಾವು ರೂಟ್ ಸ್ಟಾಕ್ ಅಂತ ಒಂದಿರುತ್ತೆ, ಸಯಾನ್ ಅಂತ ಒಂದಿರುತ್ತೆ. ರೂಟ್ ಸ್ಟಾಕ್ ಆದ್ರೆ ಬೀಜದಿಂದ ಬೆಳೆದಿರುತ್ತೆ, ಅದರ ಒಂದು ಏಜ್ ಬಂದ್ಬಿಟ್ಟು ಹತ್ತತ್ರ 1 ಆಗಿರ್ಬೇಕಾಗಿರುತ್ತದೆ ರೂಟ್ ಸ್ಟಾಕ್ ಗೆ. ಸಯಾನ್ಗಾದ್ರೆ ಅದೇ ಒಂದು 2-3 ಅಂದ್ರೆ ಮೇಲ್ಭಾಗ, ಸಯಾನ್ ಅಂದ್ರೆ ಒಂದು 2-3 ಈ ಆಲ್ರೆಡಿ ಒಂದು ಮರದಲ್ಲಿರುವ ಒಂದು ಉತ್ಕೃಷ್ಟವಾದ ಒಂದು ಪೆನ್ಸಿಲ್ ಥಿಕ್ನೆಸ್ ಅಂತ ಹೇಳ್ತೀವಿ ನಾವು ಅದನ್ನ. ಅಂತ ಒಂದು ಸಯಾನ್ನ ಆಯ್ಕೆ ಮಾಡಿಕೊಂಡು ಈ ರೂಟ್ ಸ್ಟಾಕ್ಗೆ ಒಂದು ಅದ್ರ ಮೇಲೆ ಒಂದು ಸ್ಲೈಟ್ ಕಟ್ ಕೊಟ್ಕೊಂಡು ಅಂದ್ರೆ ಒಂದು ತಿರುಳು ತಗೊಂಡಂಗ ಅದ ಕಟ್ ಮಾಡಿ ಅದೇ ನಾವು ಸಯಾನ್ ಅಲ್ಲಿ ಒಂದು ವಿ ಶೇಪ್ ಅಂತ ಹೇಳ್ತೀವಿ. ಆ ಕಟ್ನ ತಗೊಂಡು ಆಮೇಲೆ ನಾವು ಪಾಲಿಥಿನ್ ಸ್ಟ್ರಿಪ್ಸ್ ಅಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಕವರ್ಸ್ ಅಲ್ಲಿ ಅದನ್ನ ಗಟ್ಟಿಯಾಗಿ ಕಟ್ಟಿ ಈ ಸೂಕ್ತ ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಕಸಿ ಮಾಡೋದಕ್ಕೆ ಅತ್ಯಂತ ಮಹತ್ವವಾದ ತಿಂಗಳುಗಳು ಅಂದ್ರೆ ಮಾರ್ಚ್ ಇಂದ ಸೆಪ್ಟೆಂಬರ್ ಆಗಿರುತ್ತೆ. ಯಾಕಂದ್ರೆ ಅವಾಗ ನಮ್ಗೆ ಆರ್ದ್ರತೆ ಚೆನ್ನಾಗಿರುತ್ತೆ, ತಾಪಮಾನ ಚೆನ್ನಾಗಿರುತ್ತೆ. ಈ ನಾವೇನು ಇದನ್ನ ಕಸಿಗಳ ಒಂದು ಸಕ್ಸಸ್ ಗ್ರಾಫ್ಟ್ ಯೂನಿಯನ್ ಅಂತ ಹೇಳ್ತೀವಿ, ಅದು ಈ ಮಾರ್ಚ್ ಇಂದ ಸೆಪ್ಟೆಂಬರ್ ವರೆಗೂ ಬಹಳ ಒಂದು 80-90% 90% ನಾವು ಏನೇ ಕಸಿ ಮಾಡಿದ್ರು ಈ ತಿಂಗಳುಗಳಲ್ಲಿ ಇದೆಲ್ಲ ಸಕ್ಸಸ್ ಆಗ್ತವೆ. ಹಂಗಾಗಿ ನಾವು ಈ ಕಸಿ ಮಾಡಿದ್ದು ಒಂದು ತಿಂಗಳಲ್ಲಿ ಒಂದು ಸಕ್ಸಸ್ ಆದರೆ ಅದನ್ನ ಒಂದು 5-6 ತಿಂಗಳುಗಳ ಕಾಲ ಚೆನ್ನಾಗಿ ಅದಕ್ಕೆ ಪೋಷಣೆ ಕೊಟ್ಟು 5-6 ತಿಂಗಳುಗಳ ಕಾಲದ ನಂತರ ಆ ಸಸಿಗಳನ್ನ ಒಂದು ನಮ್ದು ಏನು ಜಮೀನು ಅಥವಾ ಭೂಮಿಲಿದೆ ಮೇನ್ ಫೀಲ್ಡ್ ಅಲ್ಲಿ ಹಾಕೊಂಡ್ರೆ ಇದೊಂದು ಒಳ್ಳೆ ಇಳುವರಿ ಕೊಡಬೇಕಾಗುತ್ತದೆ. ನಾವು ಬೇರೆ ತೋಟಗಾರಿಕೆ ಬೆಳೆಗಳೆಲ್ಲ ನೋಡಿರ್ತೀವಿ, ಆಮೇಲೆ ಈ ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಮಾವು ಇರ್ಬೋದು, ಈ ಥರ ಅನೇಕ ತೋಟಗಳಲ್ಲಿ ನಾವು ನೋಡಿರ್ತೀವಿ. ಒಂದು ಎಕರೆಗೆ ಇಂತಿಷ್ಟು ಸಸಿಗಳು ಅಂತ ಮಾಡ್ತಾರೆ, ಆಮೇಲೆ ಪ್ರತಿಯೊಂದು ಸಸಿ ಅಂದರೆ ಗಿಡದಿಂದ ಗಿಡಕ್ಕೆ ಇಷ್ಟು ಅಥವಾ ಸಾಲಿನಿಂದ ಸಾಲಿಗೆ ಇಷ್ಟಿರಬೇಕು ಅಂತ ಒಂದು ಅಳತೆಯನ್ನು ಕೊಟ್ಟಿರ್ತಾರೆ. ಈ ಒಂದು ಗೋಡಂಬಿ ಅಥವಾ ಗೇರು ಗಿಡಗಳನ್ನು ನೆಡಬೇಕಾದ್ರೆ ಅದರ ಒಂದು ನಾವೇನು ಸಾಂದ್ರತೆ ಅಂತ ಏನು ಹೇಳ್ತೀವಲ್ಲ ಅದು ಎಷ್ಟಿರಬೇಕಾಗತ್ತೆ? ಖಂಡಿತವಾಗ್ಲು ನಾನು ಹೇಳ್ದಂಗೆ ಇದು, ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಗೇರು ಅಥವಾ ಗೋಡಂಬಿ ಅನ್ನೋದು. ಇದರ ಒಂದು ನಾವು ಸಸಿ ನೆಡುವ ಕ್ರಮ ಆಗಿರ್ಬೋದು, ಇದರ ಸಾಂದ್ರತೆ ಅಂದ್ರೆ ಅಂತರಗಳು ಎಷ್ಟಿರಬೇಕು, ಇದೆಲ್ಲ ಬಹಳ ಮುಖ್ಯ ಆಗುತ್ತೆ. ನಾವು ಇದರಲ್ಲಿ ಎರಡು ಒಂದು ವಿಧಾನಗಳನ್ನ ಅನುಸರಿಸ್ತೀವಿ ಗೇರಲ್ಲಿ ಮುಖ್ಯವಾಗಿ. ಒಂದು ಅತಿ ಸಾಂದ್ರ ಬೇಸಾಯ ಹಾಗೂ ಸಾಂದ್ರ ಬೇಸಾಯ. ಈಗ ಸಾಂದ್ರ ಬೇಸಾಯದಲ್ಲಿ ನಾವು ಈಗ ನಾವು ಕನ್ವೆನ್ಷನಲ್ ಮೆಥಡ್ ಅಂದ್ರೆ ನಾವು ಈಗೇನು ರೈತರ ಮಟ್ಟದಲ್ಲಿ ಅವರು ಆಗ್ತಾ ಇರ್ತಾರೆ, ಒಂದು 8 ಮೀಟರ್ ಆಗಿರ್ಬೋದು, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 8 ಮೀಟರ್ ಅಂತರನ ಕೊಡ್ತಾ ಇರ್ತಾರೆ, ಹಾಗೆ 10 ಮೀಟರ್ ಸಹ ಕೊಡ್ತಾರೆ. ಈಗ ಅತಿ ಸಾಂದ್ರದಲ್ಲಿ ಬಂದ್ರೆ ನಮಗೆ ಇದರ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ, ಇದು ಬಹಳಷ್ಟು ನಮಗೆ ಒಳ್ಳೆ ಆದಾಯ ಅನ್ನು ತಂದುಕೊಡುತ್ತೆ, ಹಾಗೆ ಇಳುವರಿ ಸಹ ಹೆಚ್ಚಿಗೆ ಕೊಡುತ್ತೆ. ಆದ್ರಿಂದ ನಾವು ಇಂಥ ಸೂಕ್ತವಾದ ಇದಕ್ಕೆ ಅಂತಾನೆ ಸಾಂದ್ರ ಬೇಸಾಯ ಹಾಗೂ ಅತಿ ಸಾಂದ್ರ ಬೇಸಾಯಕ್ಕೆ ಇದಕ್ಕೆ ತಕ್ಕವಾಗಿರುವ ಒಂದು ತಳಿ ಅಷ್ಟು ತಳಿಗಳಿದಾವೆ. ನಾವು ಅದಕ್ಕೆ ಬಂದ್ರೆ ನಾನು ಹೇಳ್ದಂಗೆ 8x8 ಮೀಟರ್ ಆಗಲಿ 10x10 ಮೀಟರ್ ಆಗಲಿ ಅದು ಒಂದು ಟ್ರೆಡಿಷನಲ್ ಮೆಥಡ್. ಅದೇ ನಾವು ಸಾಂದ್ರ ಬೇಸಾಯ ಅತಿ ಸಾಂದ್ರ ಬೇಸಾಯದಲ್ಲಿ 5x5 ಮೀಟರ್ ಆಗಿರ್ಬೋದು ಅಥವಾ 2.5x2.5 ಮೀಟರ್ ಅಂದ್ರೆ ಒಂದು ಗಿಡದಿಂದ 2.5 ಹಾಗೆ ಅದರ ಮಧ್ಯೆ 2.5 ಮೀಟರ್ ಇದು ಸಹ ಅತಿ ಸಾಂದ್ರ ಬೇಸಾಯದಲ್ಲಿ ಮಾಡಬಹುದು. ಒಂದು ಎಕರೆಗೆ ಏನಿಲ್ಲ ಅಂದ್ರೂ 2.5 ಮೀಟರ್ ಅಂತರದಲ್ಲಿ ನಾವು ಕೂರಿಸಿದ್ರೆ 640 ಸಸಿಗಳನ್ನ ಒಂದು ಎಕರೆ ಪ್ರದೇಶದಲ್ಲಿ ಗೇರನ್ನು ಬೆಳಿಬೋದಾಗತ್ತೆ. ಇದಕ್ಕೆ ಒಂದು ನಾನು ಹೇಳ್ದಂಗೆ ನಮ್ಮ ಏನು ಉಳ್ಳಾಳ 2 ಅಥವಾ ಉಳ್ಳಾಳ 3 ಚಿಂತಾಮಣಿ 2 ಎಲ್ಲ ಇದೆ, ಇವುಗಳು ಬಹಳ ಒಂದು ಅಲ್ಟ್ರಾ ಹೈ ಡೆನ್ಸಿಟಿ ಅಂದ್ರೆ ಅತಿ ಸಾಂದ್ರ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾಗಿರ್ತವೆ. ಅದೇ ನಾವು ಸಾಂದ್ರ ಬೇಸಾಯಕ್ಕೆ ಬಂದ್ರೆ ನಾವು 7.5x7.5 ಮೀಟರ್ ಅದರಲ್ಲಿ ಬಂದ್ರೆ ನಾವು ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 70 ಗಿಡನ ಹಾಕ್ಬೋದಾಗತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಒಂದಷ್ಟು ತಳಿಗಳು ಅತ್ಯಂತ ಸೂಕ್ತವಾಗಿರ್ತವೆ. ಅವು ಏನಿಲ್ಲ ಅಂದ್ರೂ ನಮ್ಮ ಕೇರಳ ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿರುವಂತಹ ತಳಿಗಳು ಅದು ಸಹ ಈ ಸಾಂದ್ರ ಬೇಸಾಯಕ್ಕೆ ಒಪ್ಕೋತವೆ. ಅಂದ್ರೆ ನಮ್ಮ ತಳಿಗಳಾದಂತಹ ಅಣ್ಣಕಯಂ ಆಗಿರ್ಬೋದು, ದನ ಆಗಿರ್ಬೋದು, ವೃದ್ಧಾಚಲಂ, ಇದು ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ಇದರಿಂದ ಬಿಡುಗಡೆಗೊಂಡಿರುತ್ತದೆ, ಇವೆಲ್ಲ ಸಾಂದ್ರ ಬೇಸಾಯಕ್ಕೆ ಒಪ್ಕೊಂತವೆ. ಇದರ ಮೇನ್ ಏನು ನಾವು ಒಂದು ಮುಖ್ಯ ಉದ್ದೇಶ ಅಂದ್ರೆ ಇದರ ನಮ್ದೊಂದು ಉತ್ಪಾದಕತೆಯನ್ನು ನಾವು 2.5 ಮೀಟರ್ ಅಥವಾ ಹಾಗೆ 3x3 ಅಥವಾ 4x4 ಮೀಟರ್ಗಳನ್ನ ಕೊಟ್ಕೊಂಡು ಹೋದ್ರೆ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಬಹುದಾಗುತ್ತೆ. ಈಗ ನಾವು ಯಾವುದೇ ಒಂದು ತೋಟಗಾರಿಕೆ ಬೆಳೆ ಅಥವಾ ಹಣ್ಣಿನ ಬೆಳೆಗಳಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಂದು ಫಸಲು ಬಂದಾದ್ಮೇಲೆ ಒಂದು ನಿರ್ವಹಣೆ ಅಂತ ಮಾಡ್ತೀವಿ. ಅದಕ್ಕೆ ಗೊಬ್ಬರ ಕೊಡೋದಿರ್ಬೋದು ಅಥವಾ ಏನು ಪ್ರೂನಿಂಗ್ ಅಂತ ಮಾಡ್ತಿರ್ತಾರೆ ಗಿಡಗಳಿಗೆ, ಮಾವಿನ ಗಿಡಗಳಾದರೆ ಪ್ರೂನಿಂಗ್ ಮಾಡ್ತಿರ್ತಾರೆ. ಈ ಥರ ಒಂದು ನಿರ್ವಹಣೆ ಕ್ರಮಗಳನ್ನು ನಾವು ಅನುಸರಿಸಿರ್ತೇವೆ. ಗೋಡಂಬಿಯಲ್ಲಿ ಈಗ ಒಂದು ವೇಳೆ ಇಳುವರಿ ಆದ್ಮೇಲೆ ಗಿಡಗಳ ಮತ್ತೆ ಮುಂದಿನ ವರ್ಷಕ್ಕೆ ನಾವು ಇದು ಮಾಡ್ಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇದರಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಅತ್ಯಂತ ಮಹತ್ವವಾದದ್ದು. ಇದು ಏನಿಲ್ಲ ಅಂದ್ರೂ ನಾವು ಮೊದಲನೇ ವರ್ಷದಿಂದನೇ ನಾವು ಸಸಿಗಳನ್ನ ನಾವು ಏನು ಕಸಿ ಸಸಿಗಳನ್ನ ನಾಟಿ ಮಾಡಿದ ತಕ್ಷಣ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕಾಗಿರ್ತದೆ. ಆದ ಕಾರಣ ನಾವು ಏನು ಗಿಡದ ಕಾಂಡ ಅಂದ್ರೆ ನಾವೇನು ಸಸಿ ಕೊಟ್ಟಿರ್ತೀವೋ ಅದರ ಕಾಂಡದಿಂದ 0.75 ಅಂದ್ರೆ 0.75 ಮೀಟರ್ ದೂರದಲ್ಲಿ ಮೊದಲನೇ ವರ್ಷ ಪೋಷಕಾಂಶಗಳನ್ನು ನೀಡಬೇಕಾಗಿರುತ್ತೆ. ಅದು ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಮಣ್ಣಿನ ಟೆಸ್ಟ್ ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡದೇ ಇದ್ದಲ್ಲಿ ನಾವು ಅದನ್ನ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹೇಳಕ್ ಬರಲ್ಲ. ಆದ ಕಾರಣದಿಂದ ರೈತ ಬಾಂಧವರೆಲ್ಲರೂ ಮೊದಲು ತಮ್ಮ ಜಮೀನ ತಾಕುಗಳನ್ನ ಫಸ್ಟ್ ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇಟ್ಕೊಂಡ್ರೆ ನಾವು ಅದರ ಮೇಲೆ ಒಂದು ಶಿಫಾರಸು ರಾಸಾಯನಿಕ ಗೊಬ್ಬರಗಳನ್ನ ಹೇಳ್ಬೋದಾಗತ್ತೆ. ಅದೇ ರೀತಿ ನಾನು ಹೇಳ್ದಂಗೆ ಮೊದಲನೇ ವರ್ಷ 330 ಗ್ರಾಂ ಯೂರಿಯಾ ಹಾಕ್ಬೋದು, ಹಾಗೆಯೇ ರಂಜಕ ಅಂದ್ರೆ ಫಾಸ್ಫರಸ್ ಒಂದು 125 ಗ್ರಾಂ, ಹಾಗೆಯೇ ಒಂದು ಪೊಟ್ಯಾಶ್ ಅದೊಂದು 40 ಗ್ರಾಂ ಮೊದಲನೇ ವರ್ಷದಲ್ಲಿ ಕೊಡಬೇಕಾಗತ್ತೆ. ಹಾಗೆಯೇ ಇದು 2 ವರ್ಷ 3 ವರ್ಷ ಹಾಗೆ 4ನೇ ವರ್ಷ, ಆಮೇಲೆ ಪ್ರಾಯಕ್ಕೆ ಬಂದಾದ್ಮೇಲೆ ಅಂದ್ರೆ 5 ವರ್ಷದಿಂದ ಅಂದ್ರೆ ಒಂದು ನಾವು ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಬೋದಾಗತ್ತೆ. ಅವಾಗ ಐದನೇ ವರ್ಷದಿಂದ ಅಂದ್ರೆ 1.5 kg ಯೂರಿಯಾ ಆಗ್ಬೋದು, ಹಾಗೆಯೇ 1/2 kg ಫಾಸ್ಫರಸ್ ಆಗಿರ್ಬೋದು, ಹಾಗೆಯೇ 1/4 kg ಅಷ್ಟು ಪೊಟ್ಯಾಶ್. ಇಷ್ಟು ನಿಮ್ಮ ಸಾಯಿಲ್ ಟೆಸ್ಟ್ ಆದ್ಮೇಲೆ ಒಂದು ನಾವು ರಾಸಾಯನಿಕ ಗೊಬ್ಬರಗಳನ್ನ ಶಿಫಾರಸು ಮಾಡಬಹುದಾಗಿರುತ್ತೆ. ಹಾಗೆಯೇ ನೀವು ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಪ್ರೂನಿಂಗ್, ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆಗಳು ಸವರುವಿಕೆ ಅಂತ ಹೇಳ್ತೀವಿ ನಾವು. ಈ ಸವರುವಿಕೆ ಇದು ನಾವು ಬಹುವಾರ್ಷಿಕ ಬೆಳೆಯಿಂದ ಆದಷ್ಟು ಜಾಗ್ರತೆಯಿಂದ ಇದನ್ನ ನಾವು ಮಾಡಬೇಕಾಗತ್ತೆ. ಯಾಕಂದ್ರೆ ಈಗ ನಾವು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಲೈಟ್ ಪೆನಿಟ್ರೇಷನ್, ಈ ನೆರಳು ಜಾಸ್ತಿ ಹಪ್ತಾ ಇರುತ್ತೆ ಇನ್ನೊಂದು ಗಿಡಕ್ಕೆ. ಅದು ಈ ಗೊಂಚಲುಗಳಾಗಿರ್ಬೋದು, ಅದರ ಟೊಂಗೆಗಳಾಗಿರ್ಬೋದು, ರೆಂಬೆಗಳು, ಅದು ಇದಕ್ಕೆ ಉಜ್ತಾ ಇರ್ತವೆ. ಆದ ಕಾರಣದಿಂದ ಅದನ್ನು ಸವರುವಿಕೆ ಅಂದ್ರೆ ಇದು ಯಾವಾಗ್ಲೂ ನಾವು ಆಗಸ್ಟ್ ಅಲ್ಲಿ ಮಾಡ್ತೀವಿ. ಮಳೆ ನಿಂತಾದ್ಮೇಲೆ ಆಗಸ್ಟ್ ಅಲ್ಲಿ ಸವರುವಿಕೆಯನ್ನ ಗೋಡಂಬಿಲಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶಗಳು ಅಂದ್ರೆ ಒಂದು ಲೈಟ್, ಒಂದು ಸೂರ್ಯನ ಕಿರಣಗಳು ಕ್ಲೀನ್ ಆಗಿ ಒಂದು ಕಾಂಡದವರೆಗೂ ಬೀಳುತ್ತೆ, ಆದ್ರಿಂದ ಯಾವ ರೋಗ ರುಜಿನಗಳು ಬರಲ್ಲ. ಹಾಗೆ ಒಂದು ಲ್ಯಾಟ್ರಲ್ಸ್, ಅಡ್ಡವಾಗಿ ಬೆಳೆಯುವಂತ ಬ್ರಾಂಚಸ್, ಅದರಿಂದನೇ ನಮ್ಗೆ ಹಣ್ಣು ಕಟ್ಟದಾಗಿರ್ಬೋದು, ಕಾಯಿ ಕಟ್ಟದಾಗಿರ್ಬೋದು, ಹೂವು ಬಿಡೋದಾಗಿರ್ಬೋದು. ಇದ್ರದ್ದು ಎಲ್ಲ ಒಂದು ಉಪದೇಶಗಳು ಇದರಿಂದ ಸೂಕ್ತವಾಗಿ ಕಡಿತವೆ. ಆದ ಕಾರಣದಿಂದ ಹಾಗೆಯೇ ಇದು ನಾವು ಏನು ಇದರಲ್ಲಿ ಕಾಯಿ ಅಂತ ಹೇಳ್ತೀವಲ್ಲ, ಗೋಡಂಬಿ, ಗೋಡಂಬಿ ಅಥವಾ ಅದರ ಸೀಡ್ ಅಂತಾನು ಹೇಳ್ತೀವಿ, ಇದರ ಸಹ ಒಂದು ಇಳುವರಿನೂ ಯಥೇಚ್ಛವಾಗಿ ಪಡಿಬೋದಾಗತ್ತೆ. ನಾವು ಈ ಸವರುವಿಕೆಯನ್ನ ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಏನು ನಾವು ಒಂದು 3 ವರ್ಷ ಆದ್ಮೇಲೆ ಆಗಸ್ಟ್ ತಿಂಗಳಲ್ಲಿ 5ನೇ ದರ್ಜೆಯ ಒಂದು ಬ್ರಾಂಚಸ್ ಅಂದ್ರೆ ರೆಂಬೆಗಳನ್ನ 25% ಅಷ್ಟು 5ನೇ ದರ್ಜೆಯ ಬ್ರಾಂಚಸ್ ಗಳನ್ನ ಕಡಿತಾ ಹೋಗ್ಬೇಕಾಗತ್ತೆ, ಎಲ್ಲೂ ಇದಕ್ಕೆ ಡ್ಯಾಮೇಜ್ ಗಳಾಗದಂಗೆ. ಈ ತರನೇ ಮಾಡ್ಕೊಂಬಂದ್ರೆ ಒಂದು ನಮ್ಗೆ ಏನು ಲೈಟ್ ಪೆನಿಟ್ರೇಷನ್ ಆಗಿರ್ಬೋದು, ಹಾಗೆ ರೆಂಬೆ ಅಥವಾ ಬ್ರಾಂಚಸ್ ಆಗಿರ್ಬೋದು, ಹಂಗ ಆಮೇಲೆ ಮತ್ತೆ ನಟ್ ಈಲ್ಡ್ ಅಂದ್ರೆ ಏನು ನಾವು ಈಗ ಕಾಯಿ ಈಲ್ಡ್ ಇಳುವರಿ ಆಗಿರುತ್ತಲ್ಲ, ಇದೆಲ್ಲ ನಮ್ಗೆ ಯಥೇಚ್ಛವಾಗಿ ಪಡೆಯಬಹುದಾಗಿರುತ್ತೆ. ಬೇರೆ ಬೆಳೆಗಳಲ್ಲಿ ಏನು ಕಾಡ್ತಾವಲ್ಲ ಈ ಕೀಟ ಮತ್ತು ರೋಗಗಳು, ಈ ಒಂದು ಗೋಡಂಬಿ ಬೆಳೆಗೂ ಕಾಡ್ತಾವ? ತುಂಬಾ ಇದಕ್ಕೆ ಕಾಡುವಂತಹ ಒಂದು ಕೀಟ ಆದ್ರೆ ಅದು ಒಂದು ನಾವು ಚಹಾ ಸೊಳ್ಳೆ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಟೀ ಮಸ್ಕಿಟೋ ಬಗ್ ಅಂತ ಹೇಳ್ತೀವಿ, ಅಥವಾ ಚಹಾ ಸೊಳ್ಳೆ. ಇದು ನಮ್ಗೆ ಹೊಸ ಚಿಗುರು ಬರುವಾಗ, ಹಾಗೆ ಹೂ ಬಿಡುವಾಗ, ಹಾಗೆ ಕಾಯಿ ಕಟ್ಟುವ ಹಂತಗಳಲ್ಲಿ ಇದರ ಬಾಧತೆ ತುಂಬಾ ಯಥೇಚ್ಛವಾಗಿ ಕಾಣಬಹುದು ಗೋಡಂಬಿಲಿ. ಆದ ಕಾರಣ ನಾವು ಇದಕ್ಕೆ ಏನಿಲ್ಲ ಅಂದ್ರೂ ಮೊನೋಕ್ರೋಟಪಸ್ 1.5 ml ಅಥವಾ ಕಾರ್ಬರಿಲ್ 2 g ಇದ್ರ ಒಂದು ಸೂಕ್ತವಾದ ನೀರಿನಲ್ಲಿ 1 ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಿಸಿದ್ರೆ ಈ ಚಹಾ ಸೊಳ್ಳೆಯ ಬಾಧತೆಯನ್ನು ತಡಿಬೋದಾಗತ್ತೆ. ಅದು ಬಿಟ್ರೆ ಇನ್ನ ರೋಗಗಳು ಅಂತ ಬಂದ್ರೆ ಯಥೇಚ್ಛವಾಗಿ ಇದಕ್ಕೇನು ಅಂತ ಏನು ಬಾಧೆ ಬರಲ್ಲ. ಈ ಚಹಾ ಸೊಳ್ಳೆ ಅಂತ ಒಂದು ಕೀಟ ಒಂದು ಬಿಟ್ರೆ ಇದನ್ನ ನಾವು ಮೊನೋಕ್ರೋಟಪಸ್ ಅಥವಾ ಕಾರ್ಬರಿರಲ್ಲಿ ಕಂಟ್ರೋಲ್ ಮಾಡಬಹುದಾಗತ್ತೆ. ಈಗ ತಾವೇನು ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಕ್ರಮಗಳನ್ನ, ಬೇಸಾಯ ಕ್ರಮಗಳಿರ್ಬೋದು, ನಿರ್ವಹಣಾ ಕ್ರಮಗಳಿರ್ಬೋದು, ರೈತ ಬಾಂಧವರು ತಾವು ಹೇಳದಂತೆ ಕೈಗೊಂಡ್ರೆ ಇಳುವರಿ ಯಾವ ರೀತಿ ಪಡಿಬಹುದು ಅಂತ ಹೇಳ್ತೀರಾ? ಇದೊಂದು ಸುಧಾರಿತ ಬೇಸಾಯಗಳನ್ನ ಈಗ ನಾನೇನಿದೆ ಹೇಳಿದೆ, ಇದನ್ನೆಲ್ಲ ನೀವು ಒಂದು ಕರೆಕ್ಟ್ ಆಗಿ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಸುಮಾರು 1-6 ವರ್ಷಕ್ಕೆ ಒಂದು ಒಳ್ಳೆ ಫಸಲವನ್ನು ಗೋಡಂಬಿ ಅಥವಾ ಗೇರಲ್ಲಿ ತೆಗಿಬೋದಾಗುತ್ತೆ. ನಾವು ಏನಿಲ್ಲ ಅಂದ್ರೆ ಪ್ರತಿ ಹೆಕ್ಟರ್ಗೆ ಒಂದು 50,000 ರೂಪಾಯಿ ಖರ್ಚಾಗಬಹುದಾಗತ್ತೆ ಈ ಒಂದು ಕೃಷಿ ಮಾಡಕ್ಕೆ. 1 ಹೆಕ್ಟರ್ ಪ್ರದೇಶ ಅಂದ್ರೆ 2.5 ಎಕರೆಯಲ್ಲಿ ಒಂದು 8-10 ವರ್ಷಗಳ ನಂತರ ಏನಿಲ್ಲ ಅಂದ್ರೆ ಒಂದು ಕನಿಷ್ಠ ಪಕ್ಷ ಅಂದ್ರೆ 8-10 kg ಒಂದು ಮರದಿಂದ ನಾವು ಇಳುವರಿ ಪಡಿಬೋದಾಗಿರುತ್ತೆ. ಹಂಗ ಅದನ್ನ ನಾವು ಹೆಕ್ಟರ್ಗೆ ಕನ್ವರ್ಟ್ ಮಾಡ್ಕೊಂತ ಹೋದ್ರೆ 1.5 ಟನ್ ಅಥವಾ 1.5 ಟನ್ ಗೇರು ಬೀಜಗಳನ್ನ 1 ಹೆಕ್ಟರ್ ಪ್ರದೇಶದಲ್ಲಿ 5-6 ವರ್ಷ ಆದ್ಮೇಲೆ ಅಥವಾ 8-10 ವರ್ಷ, 5-6 ವರ್ಷಕ್ಕೆ ಇಳುವರಿ ಪ್ರಾರಂಭ ಆಗುತ್ತೆ. 8-10 ವರ್ಷ ಆದ್ಮೇಲೆ ಈ 1.5 ಟನ್ ಅಥವಾ 1.5 ಟನ್ 1 ಹೆಕ್ಟರ್ ಪ್ರದೇಶದಲ್ಲಿ ತಗೋಬಹುದು. ಸರಿ ಸುಮಾರು 1 ಮರಕ್ಕೆ 8 kg ಇಳುವರಿ ಖಂಡಿತವಾಗ್ಲು ಪಡಿಬಹುದಾಗಿರುತ್ತದೆ. ಒಳ್ಳೇದು ಸರ್. ಈ ಗೋಡಂಬಿ ಬೇಸಾಯ ಕೈಗೊಳ್ಳೋದ್ರಿಂದ ಯಾವ ರೀತಿ ಮಾಡಬಹುದು, ಮತ್ತೆ ಯಾವ ತಳಿಗಳನ್ನು ಬಳಸಬೇಕು, ಮತ್ತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇದರಿಂದ ಎಲ್ಲ ಮಾಡಿದ ಇಳುವರಿ ಯಾವ ರೀತಿ ಬರುತ್ತೆ, ಇದರಿಂದ ಯಾವ ರೀತಿ ಲಾಭ ಆಗುತ್ತೆ ನಮ್ಮ ರೈತ ಬಾಂಧವರಿಗೆ ಅಂತ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ ಇದಕ್ಕೆ ಒಂದು ಜನಪದ ಗೀತೆಯನ್ನ ಕೇಳೋಣ.